ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರ್ಬೋದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರಲಿ, ಯು ಪಿ ಐ ಸೇಫ್ ಇದೆ, ಆದರೆ ಯಾರಾದರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ನಲ್ಮೆಯ ಕೇಳುಗರಿಗೂ ಹಾಗೂ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯ ತತ್ವ, ಈ ವಿಷಯದ ಬಗ್ಗೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಪವನ್ ಕುಮಾರ್ ಸಿಜೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಕೇಳುಗರೆ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಕುಮಾರ್ ಸಿಜಿ ಅವರು ಇದ್ದಾರೆ. ಇವರ ಪರಿಚಯವನ್ನು ನಾನು ತಮಗೆ ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಪವನ್ ಕುಮಾರ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕನಮಂಗಲದವರು. ತಮ್ಮ MBBS ಪದವಿಯನ್ನು 2014 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಹಾಗೂ MS ಸ್ನಾತಕೋತ್ತರ ಪದವಿಯನ್ನು ಮಹಾರಾಷ್ಟ್ರ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಾಗ್ಪುರದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ 2018 ಪಡೆದರು. ಸರ್ಜಿಕಲ್ ಆಂಕೋಲಜಿಯಲ್ಲಿ MCH ಅನ್ನು ಭುವನೇಶ್ವರದ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಪಡೆದು ಮಿನಿಮಲಿ ಇನ್ವೆಸಿವ್ ಸರ್ಜಿಕಲ್ ಆಂಕೋಲಜಿಯಲ್ಲಿ ಫೆಲೋಶಿಪ್ ಅನ್ನು ಪಡೆದಿದ್ದಾರೆ. ಇವರು ಈ ಹಿಂದೆ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ 1 ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. 2024 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸರ್ಜಿಕಲ್ ಆಂಕೋಲಜಿ ವಿಭಾಗಕ್ಕೆ ಸೇರಿದ ಪ್ರಸ್ತುತ ಇವರು ನುರಿತ ತಜ್ಞ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ತಮ್ಮೆಲ್ಲರ ಗಮನಕ್ಕೆ, ಇವತ್ತು ನಾವು ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಆದಷ್ಟು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ತಮಗೆ ಹೆಸರನ್ನು ಹೇಳಲಿಕ್ಕೆ ಮುಜುಗರ ಆದರೆ ದಯವಿಟ್ಟು ತಮ್ಮ ಹೆಸರುಗಳನ್ನು ಹೇಳದೇ ಇದ್ದರೂ ಪರವಾಗಿಲ್ಲ, ತಾವು ಪ್ರಶ್ನೆಗಳನ್ನು ಕೇಳಬೇಕಾಗಿ ವಿನಂತಿ. ಮತ್ತು ಇದರಲ್ಲಿ ಹೆಚ್ಚಾನು ಹೆಚ್ಚು ಮಹಿಳೆಯರು ಭಾಗವಹಿಸಿದರೆ ಇನ್ನೂ ಸಂತೋಷ. ಯಾಕಂದರೆ ತೊಂದರೆ ಇರತಕ್ಕಂಥ ಮಹಿಳೆಯರು ನೇರವಾಗಿ ಡಾಕ್ಟರನ್ನು ಸಂಪರ್ಕಿಸಿದರೆ ನಿಮಗೆ ಅದಕ್ಕೆ ಸರಿಯಾದ ಉತ್ತರ ದೊರೆಯುತ್ತೆ. ಡಾಕ್ಟ್ರೆ, ಆಕಾಶವಾಣಿ ಕೇಳುವರಿಗೆ ನಮಸ್ಕಾರ. ಇಂದು ನಾನು ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಿಸಿದ ಆಧುನಿಕ ಮತ್ತು ಹೆಚ್ಚು ಪರಿಣಾಮಕಾರಿ ಚಿಕಿತ್ಸಾ ವಿಧಾನಗಳನ್ನು ಕುರಿತು ಮಾತಾಡಲು ಬಯಸ್ತೇನೆ. ಎಲ್ಲರೂ ತಿಳಿದಿರುವಂತೆ ಸ್ತನ ಕ್ಯಾನ್ಸರ್ನ ಚಿಕಿತ್ಸೆಯಲ್ಲಿ ಸರ್ಜರಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸರ್ಜರಿ ಎಂದರೆ ಸಾಮಾನ್ಯವಾಗಿ ಸ್ತನಗಳನ್ನು ಪೂರ್ತಿಯಾಗಿ ತೆಗೆಯುವುದು ಅಂತ ಎಲ್ಲ ನಂಬಿರ್ತಾರೆ. ಈ ಚಿಕಿತ್ಸೆಯಿಂದ ರೋಗಿಗಳು ಕ್ಯಾನ್ಸರ್ನಿಂದ ಏನೋ ಪೂರ್ತಿ ಗುಣ ಆಗ್ತಿದ್ರು, ಆದರೆ ಸ್ತನಗಳನ್ನು ಕಳೆದುಕೊಂಡ ಹಲವಾರು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗ್ತಿತ್ತು ಹಾಗೂ ಮಹಿಳಾ ಅಸ್ಮಿತೆಗೆ ಧಕ್ಕೆ ಆಗುವ ಭಯ ಕಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಯೋಚಿಸಿದಾಗ ನಮ್ಮನ್ನು ಕಾಡುವ ಒಂದು ಪ್ರಶ್ನೆ, ಬ್ರೆಸ್ಟ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸ್ತನಗಳನ್ನು ಉಳಿಸಬಹುದೇ? ಕ್ಯಾನ್ಸರ್ ಗೆಲ್ಲುವುದರ ಜೊತೆಗೆ ಮಹಿಳೆಯರ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಕಾಪಾಡಬಹುದೇ? ಇದಕ್ಕೆಲ್ಲ ಉತ್ತರ ಹೌದು. ಹಾಗಾದರೆ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಅಂದರೆ ಏನು? ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಅಂತಂದರೆ ಸ್ತನದ ಕ್ಯಾನ್ಸರ್ ಭಾಗವನ್ನು ಮಾತ್ರ ತೆಗೆದುಹಾಕುವ ಒಂದು ಶಸ್ತ್ರಚಿಕಿತ್ಸಾ ವಿಧಾನ. ಇದರ ಉದ್ದೇಶ ಏನಂತಂದರೆ ಸ್ತನದಲ್ಲಿ ಕ್ಯಾನ್ಸರ್ ಇಲ್ಲದ ಭಾಗವನ್ನು ಹಾಗೇ ಉಳಿಸುವುದು. ಈ ಶಸ್ತ್ರಚಿಕಿತ್ಸೆಯ ನಂತರ ರೇಡಿಯೋಥೆರಪಿ ಕೊಡಲೇಬೇಕಾಗ್ತದೆ. ರೇಡಿಯೋಥೆರಪಿ ಅಂದರೆ ಅಥವಾ ವಿಕಿರಣ ಚಿಕಿತ್ಸೆ. ಇದನ್ನು ಯಾಕೆ ಕೊಡ್ತೀವಿ ಅಂತಂದರೆ ಉಳಿದಿರುವ ಸ್ತನದಲ್ಲಿ ಯಾವುದೇ ಕ್ಯಾನ್ಸರಿನ ಕಣ ಇರದಂತೆ ಇದು ನೋಡಿಕೊಳ್ಳುತ್ತೆ. ಈ ವಿಧಾನವು ಸ್ತನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸ್ತನಗಳನ್ನು ಉಳಿಸಿ ರೋಗಿಯ ದೇಹದ ಚಿತ್ರವನ್ನು ಕಾಪಾಡುತ್ತಾ ಮಾನಸಿಕ ಯಾತನೆಯನ್ನು ಕಡಿಮೆ ಮಾಡಲು ಮತ್ತು ರೋಗಿಯ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯನ್ನು ಏಕೆ ಪರಿಗಣಿಸಬೇಕು? ಮೊದಲನೇದಾಗಿ ಎಲ್ಲರೂ ಯೋಚಿಸೋದು ಇದರಿಂದ ಕ್ಯಾನ್ಸರಿನ ಪೂರ್ತಿ ಚಿಕಿತ್ಸೆ ಆಗುತ್ತಾ ಅಂತ. ವೈಜ್ಞಾನಿಕವಾಗಿ ನೋಡಿದಾಗ ಇತ್ತೀಚಿನ ಕೆಲವು ಅಧ್ಯಯನಗಳು ಸ್ತನಗಳನ್ನು ಉಳಿಸಿ ನಂತರ ರೇಡಿಯೋಥೆರಪಿ ನೀಡಿದ ಬಳಿಕ ಸ್ತನ ಛೇದನಕ್ಕೆ ಹೋಲಿಸಿದಾಗ ರೋಗಿಗಳ ಕ್ಯಾನ್ಸರ್ನಿಂದ ಬದುಕುಳಿಯುವಿಕೆ ಪ್ರಮಾಣ ಮತ್ತು ಕ್ಯಾನ್ಸರ್ ಮರಳಿ ಬಾರದಂತೆ ನಿಯಂತ್ರಣದ ವಿಷಯದಲ್ಲಿ ಸ್ತನ ಸಂರಕ್ಷಣೆ ಸ್ತನ ಛೇದನಷ್ಟೇ ಪರಿಣಾಮಕಾರಿ ಅಂತ ದೃಢಪಡಿಸಿದೆ. ಎರಡನೇದಾಗಿ ಮಹಿಳೆಯರ ಸೌಂದರ್ಯದ ಸಂರಕ್ಷಣೆ. ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಸ್ತನದ ನೈಸರ್ಗಿಕ ಆಕಾರ ಮತ್ತು ನೋಟವನ್ನು ಉಳಿಸಿಕೊಳ್ಳುವುದು ಮಹಿಳೆಯ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಕಾಪಾಡಲು ನಿರ್ಣಾಯಕವಾಗಿರುತ್ತದೆ. ಮೂರನೇದಾಗಿ ಸ್ತನ ಛೇದನಕ್ಕೆ ಹೋಲಿಸಿದಾಗ ಇದೊಂದು ಕಡಿಮೆ ಹಾನಿಕಾರಕ ವಿಧಾನ. ಯಾಕಂತಂದರೆ ಸ್ತನ ಸಂರಕ್ಷಣೆಯಲ್ಲಿ ಕೇವಲ ಕ್ಯಾನ್ಸರ್ ಗೆಡ್ಡೆಯನ್ನು ಮಾತ್ರ ತೆಗೆಯುವುದರಿಂದ ಇದು ಅತಿ ಕಡಿಮೆ ಶಸ್ತ್ರಚಿಕಿತ್ಸಾ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಸ್ತನ ಛೇದನಕ್ಕೆ ಹೋಲಿಸಿದರೆ ರೋಗಿಗಳಿಗೆ ಕಡಿಮೆ ತೊಂದರೆ ಉಂಟು ಮಾಡುತ್ತಾ ವೇಗವಾಗಿ ಚೇತರಿಕೆ ಆಗಲು ಸಹಾಯ ಮಾಡುತ್ತದೆ. ಹಾಗಾದರೆ ಈ ಸ್ತನ ಸಂರಕ್ಷಣೆಗೆ ಯಾರ್ಯಾರು ಅರ್ಹರು? ಎಲ್ಲರಲ್ಲೂ ನಾವು ಸ್ತನ ಸಂರಕ್ಷಣೆ ಮಾಡಬಹುದಾ? ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ರೋಗಿಗಳಲ್ಲಿ ನಾವು ಸ್ತನ ಛೇದನವನ್ನು ಬಿಟ್ಟು ಸ್ತನ ಸಂರಕ್ಷಣೆ ಮಾಡಬಹುದಾ? ಇದನ್ನು ನಾವು ಯೋಚನೆ ಮಾಡಿದಾಗ ಬಹುಮುಖ್ಯವಾಗಿ ಸ್ತನದಿಂದ ಗೆಡ್ಡೆಯನ್ನು ತೆಗೆದ ಬಳಿಕ ಸ್ತನಗಳ ನೈಸರ್ಗಿಕ ಗಾತ್ರ ಹಾಗೂ ಆಕಾರವನ್ನು ಉಳಿಸಲು ಸಾಧ್ಯವೇ ಎಂಬುದರ ಮೇಲೆ ಇವೆಲ್ಲ ಅವಲಂಬಿತವಾಗಿರುತ್ತದೆ. ಮೊದಲನೇದಾಗಿ ನಾವು ನೋಡುವುದು ಕ್ಯಾನ್ಸರಿನ ಹಂತ. ಅಂದರೆ ಕ್ಯಾನ್ಸರ್ ತುಂಬ ಮುಂದುವರಿದ ಹಂತದಲ್ಲಿದ್ದರೆ, ಅಂದರೆ ಸ್ತನ ಕ್ಯಾನ್ಸರ್ನಲ್ಲಿ ಸ್ತನದ ಚರ್ಮದಲ್ಲಿ ಕ್ಯಾನ್ಸರ್ ಗೆಡ್ಡೆ ಪೂರ್ತಿ ಗಾಯ ಆಗಿದ್ದರೆ, ಪೂರ್ತಿ ಚರ್ಮಕ್ಕೆ ಕ್ಯಾನ್ಸರ್ ತಗುಲಿದ್ದಾಗ ನಾವು ಸ್ತನಗಳನ್ನು ಉಳಿಸುವುದು ಕಷ್ಟ, ಆಗ ನಾವು ಸ್ತನ ಛೇದನವನ್ನು ಮಾಡಲೇಬೇಕಾಗ್ತದೆ. ಎರಡನೇದಾಗಿ ಸ್ತನ ಗಾತ್ರಕ್ಕೆ ಸಂಬಂಧಿಸಿದಂತೆ ಕ್ಯಾನ್ಸರ್ ಗೆಡ್ಡೆಯ ಗಾತ್ರ. ಸ್ತನದ ಗಾತ್ರ ಚಿಕ್ಕದಾಗಿದ್ದು ಅದರೊಳಗಿರೋ ಗೆಡ್ಡೆ ತುಂಬ ದೊಡ್ಡದಾಗಿದ್ದಾಗ ನಾವು ಗೆಡ್ಡೆಯನ್ನು ತೆಗೆದ ಬಳಿಕ ಅದರ ಉಳಿದ ಸ್ತನದ ಅಂಗಾಂಶದ ಗಾತ್ರ ತುಂಬ ಚಿಕ್ಕದಾಗಿ ಇನ್ನೊಂದು ಬದಿಯಲ್ಲಿರುವ ಸ್ತನಕ್ಕೆ ಹೋಲಿಸಿದಾಗ ಅದರ ನೈಸರ್ಗಿಕ ಗಾತ್ರಕ್ಕೆ ಹೋಲದಿದ್ದರೆ ನಾವು ಸ್ತನಗಳನ್ನು ಉಳಿಸಿ ಯಾವ ಪ್ರಯೋಜನ ಇರುವುದಿಲ್ಲ, ಆಗ ಸ್ತನ ಛೇದನವನ್ನು ಮಾಡಲೇಬೇಕಾಗ್ತದೆ. ಆದರೆ ಇತ್ತೀಚೆಗೆ ಬಂದಿರುವ ಕೀಮೋಥೆರಪಿ ಔಷಧಿಗಳು ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸರ್ಜರಿಗಿನ ಮೊದಲೇ ಕೀಮೋಥೆರಪಿಯನ್ನು ಕೊಟ್ಟು ಆ ಗೆಡ್ಡೆಯ ಗಾತ್ರವನ್ನು ಕಡಿಮೆ ಮಾಡಿ ಅದನ್ನು ಕರಗಿಸಿ ನಂತರ ಚಿಕಿತ್ಸೆಯನ್ನು ಮಾಡಿದಾಗ ನಾವು ಸ್ತನಗಳನ್ನು ಉಳಿಸಿಕೊಳ್ಳಬಹುದು. ಮೂರನೇದು, ಸ್ತನದಲ್ಲಿ ಒಂದಕ್ಕಿಂತ ಹೆಚ್ಚು ವಿವಿಧ ಭಾಗಗಳಲ್ಲಿ ಗೆಡ್ಡೆಗಳಿದ್ದಾಗ ಏನು ಮಾಡ್ತೀವಿ? ಆಗ ನಾವು ಎಲ್ಲ ಗೆಡ್ಡೆಗಳನ್ನು ತೆಗೆದ ಬಳಿಕ ಉಳಿದ ಸ್ತನದ ಗಾತ್ರ ಮತ್ತು ಆಕಾರ ಬದಿಯಲ್ಲಿರುವ ಸ್ತನದ ಗಾತ್ರ ಆಕಾರಕ್ಕೆ ಹೋಲಿಸಿದಾಗ ಇದು ತುಂಬ ಚಿಕ್ಕದಾಗಿರುತ್ತದೆ, ತುಂಬ ವಿಕಾರವಾಗುತ್ತದೆ. ಆಗ ನಾವು ಸ್ತನಗಳನ್ನು ಉಳಿಸಿ ಯಾವುದೇ ಪ್ರಯೋಜನ ಇರುವುದಿಲ್ಲ, ಆಗ ನಾವು ಸ್ತನ ಛೇದನ ಮಾಡಲೇಬೇಕಾಗ್ತದೆ. ಹಾಗಾಗಿ ಸ್ತನ ಸಂರಕ್ಷಣೆ ನಿರ್ಧರಿಸುವ ಮೊದಲು ನಾವು ಮ್ಯಾಮೋಗ್ರಫಿ ಅಥವಾ ಎಕ್ಸ್ರೇ ಸಮಾನಾದ ಒಂದು ಪರೀಕ್ಷೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮತ್ತು ಕೆಲವೊಮ್ಮೆ MRI ಸ್ಕ್ಯಾನಿಂಗ್ಗಳನ್ನು ಸಹಿತ ಮಾಡಬೇಕಾಗ್ತದೆ. ಇದನ್ನು ಮಾಡಿ ಸ್ತನದಲ್ಲಿರುವ ಗೆಡ್ಡೆಗಳು ಗಾತ್ರ ಎಷ್ಟು, ಅದು ಯಾವ ಸ್ತನದಲ್ಲಿ ಯಾವ ಒಂದು ಭಾಗದಲ್ಲಿದೆ ಮತ್ತೆಲ್ಲ ವಿಚಾರಗಳನ್ನು ತಿಳಿದುಕೊಂಡು ಅದರ ಹಂತ ಏನು ಅವೆಲ್ಲ ತಿಳಿದುಕೊಂಡು ನಾವು ಆ ರೋಗಿಯು ಸ್ತನ ಸಂರಕ್ಷಣೆಗೆ ಅರ್ಹರೇ ಎಂದು ನಿರ್ಧರಿಸ್ತೀವಿ. ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಹೇಗೆ ನಡೆಸ್ತೀವಿ? ಈ ಶಸ್ತ್ರಚಿಕಿತ್ಸೆ ಎರಡು ಹಂತಗಳನ್ನು ಒಳಗೊಂಡಿರುತ್ತೆ. ಮೊದಲನೇದಾಗಿ ಲಂಪೆಕ್ಟಮಿ ಅಥವಾ ವೈಡ್ ಲೋಕಲ್ ಎಕ್ಸೆಷನ್, ಅಂದರೆ ಕ್ಯಾನ್ಸರ್ ಗೆಡ್ಡೆ ಮತ್ತು ಗೆಡ್ಡೆ ಸುತ್ತಮುತ್ತಲಿನ ಆರೋಗ್ಯಕರ ಅಂಗಾಂಶದ ಒಂದು ಅಂಚನ್ನು ತೆಗೆಯಲಾಗ್ತದೆ. ಆಮೇಲೆ ಉಳಿದ ಸ್ಥಾನವನ್ನು ಉಳಿಸ್ತೇವೆ. ಎರಡನೇದಾಗಿ ಸೆಂಟ್ರಲ್ ಲಿಂಫ್ ನೋಡ್ ಬಯಾಪ್ಸಿ ಅಥವಾ ಕೊಂಕಣಿನ ಸರ್ಜರಿ. ಯಾಕಪ್ಪ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಕೊಂಕಣಿನ ಸರ್ಜರಿ ಯಾಕೆ ಬೇಕು? ಯಾಕೆಂತಂದರೆ ಕ್ಯಾನ್ಸರ್ ಕೆಲವೊಮ್ಮೆ ಉದ್ಭವಿಸದ ಭಾಗದಿಂದ ದೇಹದ ಬೇರೆ ಬೇರೆ ಭಾಗಗಳಿಗೂ ಸಹ ಹರಡುತ್ತದೆ. ಹಾಗಾಗಿ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಆ ಗೆಡ್ಡೆ ಬ್ರೆಸ್ಟನ್ನು ಹೊರತಾಗಿ ದೇಹದ ಬೇರೆ ಅಂಗಗಳಿಗೆ ಹಬ್ಬಿದೆಯೇ ಅಂತ ನೋಡೋದಕ್ಕೋಸ್ಕರ ಆ ಬದಿಯಲ್ಲಿರುವ ಕೊಂಕಳಿಗೆ ಒಂದು ಸಣ್ಣದಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಅಲ್ಲಿರುವ ದುಗ್ಧರಸ ಗ್ರಂಥಿಗಳು ಅಥವಾ ಲಿಂಫ್ ನೋಡ್ಗಳ ಪರೀಕ್ಷೆ ಮಾಡ್ತೇವೆ. ಅದು ಕ್ಯಾನ್ಸರ್ಗೆ ಪಾಸಿಟಿವ್ ಬಂದಾಗ ಆ ಕೊಂಕಳಿನ ಸರ್ಜರಿ ಮಾಡಿ ಎಲ್ಲ ಲಿಂಫ್ ನೋಡ್ಗಳನ್ನು ತೆಗೆಯಲಾಗ್ತದೆ. ಈಗ ಈ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯಲ್ಲಿ ವಿಕಿರಣ ಚಿಕಿತ್ಸೆಯ ಪಾತ್ರ ಏನು? ವಿಕಿರಣ ಚಿಕಿತ್ಸೆ ಅಥವಾ ರೇಡಿಯೋಥೆರಪಿ ಏನಂತಂದರೆ ಇದು ಸ್ತನ ಸಂರಕ್ಷಣಾ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತದೆ. ಒಟ್ಟಾರೆ ಚಿಕಿತ್ಸೆಯಲ್ಲಿ ಇದೊಂದು ಅವಿಭಾಜ್ಯ ಅಂಗ. ಯಾಕೆ ಅಂತಂದರೆ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯಲ್ಲಿ ಕೇವಲ ಗೆಡ್ಡೆಯನ್ನು ಮಾತ್ರ ತೆಗೆದಿರ್ತೀವಿ, ಉಳಿದ ಒಂದು ಸ್ತನದ ಅಂಗಾಂಶದಲ್ಲಿ ಯಾವುದೇ ಕ್ಯಾನ್ಸರ್ ಕಣಗಳು ಉಳಿಬಾರದು, ಅದಕ್ಕೋಸ್ಕರ ನಾವು ರೇಡಿಯೋಥೆರಪಿಯನ್ನು ಕೊಡ್ತೀವಿ. ಏನಾದರೂ ಕಣ್ಣಿಗೆ ಕಾಣದಂಥ ಕ್ಯಾನ್ಸರ್ ಕಣಗಳು ಉಳಿದಿದ್ದರೆ ಅದನ್ನು ಸಹ ರೇಡಿಯೋಥೆರಪಿ ನಾಶ ಮಾಡುತ್ತದೆ. ಅದನ್ನು ಮಾಡಿದ ನಂತರ ಕ್ಯಾನ್ಸರ್ ಮರುಕಳಿಸುವಿಕೆಯ ಎಲ್ಲ ಪ್ರಮಾಣ ಕಡಿಮೆ ಆಗ್ತದೆ. ಇತ್ತೀಚಿನ ಪ್ರಗತಿಗಳನ್ನು ನೋಡಿದಾಗ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಪ್ಲಾಸ್ಟಿಕ್ ಸರ್ಜರಿಯ ತಂತ್ರಗಳನ್ನು ಉಪಯೋಗಿಸಿಕೊಂಡು ಸ್ತನದಲ್ಲಿರುವ ಗೆಡ್ಡೆ ತೆಗೆದ ಬಳಿಕ ಅದನ್ನು ಮರುರೂಪಿಸಲು ದೇಹದ ಇತರೆ ಅಂಗಾಂಶಗಳನ್ನು ಸಹಿತ ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಅಳವಡಿಸಿ ಸ್ತನದ ಗಾತ್ರ ಮತ್ತು ಆಕಾರವನ್ನು ನೈಸರ್ಗಿಕವಾಗಿ ಹೋಲುವಂತೆ ಮಾಡುತ್ತೇವೆ. ಕೆಲವೊಮ್ಮೆ ಸ್ತನಛೇದನ ಬಳಿಕವೂ ಅಥವಾ ಮ್ಯಾಸ್ಟೆಕ್ಟಮಿಯ ಬಳಿಕವೂ ಮತ್ತೊಮ್ಮೆ ಸ್ತನವನ್ನು ಮರುರೂಪಿಸಲು ಸಹ ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಸಾಧ್ಯ. ನಮ್ಮಲ್ಲಿರುವ ಸವಾಲುಗಳೇನು, ತಪ್ಪು ಗ್ರಹಿಕೆಗಳೇನು ನೋಡಿದಾಗ ಸ್ತನ ಸಂರಕ್ಷಣೆ ಸಾಬೀತಾದ ಪ್ರಯೋಜನಗಳ ಹೊರತಾಗಿಯೂ ಸಹಿತ ಕೆಲವು ರೋಗಿಗಳು ಮತ್ತು ಸಹ ಕೆಲವು ವೈದ್ಯರೂ ಸಹ ತಪ್ಪು ಗ್ರಹಿಕೆಯಿಂದ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯನ್ನು ಆಯ್ಕೆ ಮಾಡಲು ಹಿಂಜರಿತಾರೆ. ಯಾಕಪ್ಪ? ಯಾಕೆಂತಂದರೆ ಕೆಲವರು ಏನೇತ್ತ ಯೋಚನೆ ಮಾಡ್ತಾರೆ ಅಂತಂದರೆ ಸಂಪೂರ್ಣ ಸ್ತನವನ್ನು ತೆಗೆದುಹಾಕುವುದು ಯಾವಾಗಲೂ ಸುರಕ್ಷಿತ ಅಂತ ಕೆಲವರು ನಂಬುತ್ತಾರೆ. ಆದರೆ ಇದು ಆರಂಭಿಕ ಹಂತದ ಕ್ಯಾನ್ಸರ್ನಲ್ಲಿ ನಿಜ ಅಲ್ಲ. ಎರಡನೇದಾಗಿ ಇನ್ನೂ ಕೆಲವರು ಕ್ಯಾನ್ಸರ್ ತಿರುಗಿ ಬರುವ ಅಪಾಯದ ಬಗ್ಗೆ ಚಿಂತಿಸ್ತಾರೆ. ಆದರೆ ಇದು ಸರಿಯಾದ ಒಂದು ಶಸ್ತ್ರಚಿಕಿತ್ಸೆ ನಂತರದ ರೇಡಿಯೋಥೆರಪಿ ಪಡೆಯುವುದರಿಂದ ಇದು ಸಂಪೂರ್ಣವಾಗಿ ಗುಣವಾಗಲು ಸಾಧ್ಯ. ಹಾಗಾಗಿ ಈ ಕಳವಳಗಳನ್ನು ಪರಿಹರಿಸಲು ಜಾಗೃತಿ ಮತ್ತು ಸರಿಯಾದ ಸಮಾಲೋಚನೆ ಅತ್ಯವಶ್ಯಕ. ಕೊನೆಯದಾಗಿ ಹೇಳಬೇಕಂತಂದರೆ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಆರಂಭಿಕ ಹಂತದ ಸ್ತನ ಕ್ಯಾನ್ಸರ್ಗೆ ಒಂದು ಸುರಕ್ಷಿತ, ಪರಿಣಾಮಕಾರಿ ಹಾಗೂ ರೋಗಿ ಸ್ನೇಹಿ ವಿಧಾನವಾಗಿದೆ. ಇದು ರೋಗವನ್ನು ಮಾತ್ರ ಪರಿಹರಿಸುವುದಲ್ಲದೆ ರೋಗಿಗಳ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಕೂಡ ಪರಿಗಣಿಸುತ್ತದೆ. ಈ ಆಯ್ಕೆಯ ಬಗ್ಗೆ ಜಾಗೃತಿ ಮೂಡಿಸಲು ನಿಮ್ಮ ಕುಟುಂಬ ಅಥವಾ ಸಮುದಾಯದಲ್ಲಿ ಯಾರಾದರೂ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರೆ ವಿವರವಾದ ಮಾರ್ಗದರ್ಶನಕ್ಕಾಗಿ ಆಂಕೋಲಜಿಸ್ಟ್ ಅಥವಾ ಕ್ಯಾನ್ಸರ್ ತಜ್ಞರನ್ನು ಸಂಪರ್ಕಿಸಲು ನಾನು ಎಲ್ಲ ಕೆಳಗರನ್ನು ಪ್ರೋತ್ಸಾಹಿಸ್ತೇನೆ. ಬನ್ನಿ, ಕ್ಯಾನ್ಸರ್ ವಿರುದ್ಧ ಹೋರಾಡಲು ಒಟ್ಟಾಗಿ ಕೆಲಸ ಮಾಡೋಣ. ನಿಮ್ಮ ಸಮಯಕ್ಕೆ ಹಾಗೂ ತಾಳ್ಮೆಯಿಂದ ಕಿವಿಗೊಟ್ಟು ಕೇಳಿದ್ದಕ್ಕೆ ನನ್ನ ಅನಂತಾನಂತ ಧನ್ಯವಾದಗಳು. ಕೇಳುಗರೆ, ಇವತ್ತಿನ ವಿಷಯ ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆಯ ಕುರಿತು ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕೇಳುಗರು ನೇರವಾಗಿ ಡಾಕ್ಟರ್ ಅವ್ರಿಗೆ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಡಾಕ್ಟರ್ ಪವನ್ ಕುಮಾರ್ ಸಿ ಜಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇ ಕರೆ ಯಾರ್ದಂತ ನೋಡೋಣ. ಹಲೋ ಹಲೋ ಡಾಕ್ಟ್ರೆ, ಈ ಸ್ತನ ಕ್ಯಾನ್ಸರ್ ಜನರಿಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳೇನು ಸ್ತನ ಕ್ಯಾನ್ಸರ್ ಬಗ್ಗೆ ಅಥವಾ ಸ್ತನ ಕ್ಯಾನ್ಸರ್ ಚಿಕಿತ್ಸೆ? ಸ್ತನ ಕ್ಯಾನ್ಸರ್ನ ಬಗ್ಗೆ ಅಂದರೆ ಇನ್ನೂ ಶಸ್ತ್ರಚಿಕಿತ್ಸೆ ಆಗಿರೋದಿಲ್ಲ. ಸ್ತನ ಕ್ಯಾನ್ಸರ್ ಅಂದರೆ ಎಲ್ಲೋ ಗಡ್ಡೆಗಳು ಕಾಣಿಸ್ಕೊಂಡಾಗ ನಮಗೆ ಕ್ಯಾನ್ಸರ್ ಇದೆಯಾ ಅಂತ ಭಯಪಡ್ತಾರೆ. ಈ ಥರ ಅವರೇ ಪಟ್ಕೊಳ್ಳೋದೇ, ಅದನ್ನು ಯಾವ ರೀತಿ ಅವರು ಇದನ್ನು ಪರಿಹರಿಸ್ಕೊಳ್ಬೋದು? ಇದಕ್ಕೆ ಉತ್ತರಿಸೋದಾದರೆ ಗ್ರಾಮೀಣ ಭಾಗದಲ್ಲಿರೋ ಮಹಿಳೆಯರು, ಮುಖ್ಯವಾಗಿ ನಮ್ಮ ಹಳ್ಳಿ ಭಾಗದ ಮಹಿಳೆಯರಲ್ಲಿ ಬ್ರೆಸ್ಟ್ನಲ್ಲಿರುವ ಗಂಟುಗಳು, ಅದು ಕೆಲವೊಬ್ಬರಿಗೆ ಸಾಮಾನ್ಯ ಗಂಟುಗಳಾಗಿರ್ಬೋದು ಅಥವಾ ಕ್ಯಾನ್ಸರ್ ಗಂಟುಗಳಾಗಿರ್ಬೋದು, ಆದರೆ ಅದನ್ನು ತೋರಿಸೋಕ್ಕೆ ಇರುವ ನಾಚಿಕೆ, ಅದನ್ನು ಮುಂದೆ ಬಂದು ತೋರಿಸೋದಕ್ಕೆ ಅವ್ರಿಗೆ ನಾಚಿಕೆ ಆಗೋದ್ರಿಂದ ಆ ಒಂದು ಕೆಲವೊಂದು ನಮ್ಮ ಸಾಮಾಜಿಕ ಅಂಶಗಳನ್ನು ನೋಡಿದಾಗ ಅವರು ವೈದ್ಯರಲ್ಲಿ ತೋರಿಸಲು ತುಂಬ ಹಿಂಜರಿತಾರೆ. ಹಾಗಾಗಿ ಅದು ಗೆಡ್ಡೆ ತುಂಬ ಆರಂಭಿಕ ಹಂತದಲ್ಲಿ ಬಂದು ತೋರಿಸೋದಿಲ್ಲ. ಅದು ತುಂಬ ಗೆಡ್ಡೆ ಬೆಳೆದು ಪೂರ್ತಿ ಅಲ್ಲಿ ಗಾಯ ಆಗಿರುತ್ತೆ, ಅಥವಾ ಕೊಂಕಳಿನಲ್ಲಿ ಹರಡಿರುತ್ತೆ ಅಥವಾ ದೇಹದಲ್ಲಿ ಬೇರೆ ಭಾಗದಲ್ಲಿ ಹರಡಿದ್ದಾಗ ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಹಂತದಲ್ಲಿ ಬರ್ತಾರೆ. ಆಗ ಬಂದಾಗ ನಾವು ಕ್ಯಾನ್ಸರನ್ನು ಪೂರ್ತಿಯಾಗಿ ಗುಣಪಡಿಸಲು ಕಷ್ಟ ಆಗ್ತದೆ. ಯಾವಾಗ ಅವರು ಆರಂಭಿಕ ಹಂತದಲ್ಲಿ ಬರ್ತಾರೆ ಆಗ ನಾವು ಪೂರ್ತಿಯಾಗಿ ಶಸ್ತ್ರಚಿಕಿತ್ಸೆ ಮತ್ತು ಕೀಮೋಥೆರಪಿ ಕೆಲವೊಮ್ಮೆ ರೇಡಿಯೋಥೆರಪಿ ನೀಡುವ ಮೂಲಕ ಅವ್ರಿಗೆ ಪೂರ್ತಿಯಾಗಿ ಗುಣಪಡಿಸ್ಬೋದು. ಇದನ್ನು ಯಾವುದೇ ಮಹಿಳೆ ಮುಟ್ಟು ನಿಂತ ನಂತರ ಸ್ತನಗಳಲ್ಲಿ ಯಾವುದೇ ಗೆಡ್ಡೆ ಇದ್ದರೆ ದಯವಿಟ್ಟು ವೈದ್ಯರನ್ನು ತೋರಿಸಲು ಯಾವತ್ತೂ ಹಿಂಜರಿ ಬೇಡಿ. ಈಗೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ನಮಸ್ತೆ ರೀ. ನಮಸ್ಕಾರ, ಯಾರು ಮಾತಾಡೋದ್ರಿ? ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಚೂರ್ ತಾಲೂಕ್ ಮೂಳ್ಪೋಳದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಶಿವಲಿಂಗಯ್ಯ ಹಿರೇಮಠ ಅವರೇ, ನಮಸ್ಕಾರ ರೀ. ಇವತ್ತಿನ ಪ್ರಶ್ನೆ, ಇವತ್ತಿನ ವಿಷಯ ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಕುರಿತು ನಾವು ನೇರ ಫೋನ್ ಇನ್ ಕಾರ್ಯಕ್ರಮ ಮಾಡ್ತೀವಿ. ಈ ಕುರಿತು ನೀವು ನೇರವಾಗಿ ಡಾಕ್ಟರ್ ಅನ್ನ ಪ್ರಶ್ನೆ ಕೇಳಬಹುದು, ಮಾತಾಡಿ. ನಮಸ್ಕಾರ ಸರ್, ಡಾಕ್ಟರ್ ಸರ್. ನಮಸ್ಕಾರ ಸರ್. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈ ಸ್ತನ ಕ್ಯಾನ್ಸರ್ ಬರದೇ ಹಾಗೆ ಇರುವಂತ ಏನಾದರೂ ಪ್ರಿಕಾಷನ್ ಮೇಜರ್ಸ್ ಅಂದರೆ ಸರ್? ಮುಖ್ಯವಾಗಿ ನೋಡಿದಾಗ ನಾವು ಸ್ತನ ಕ್ಯಾನ್ಸರ್ ಬರದೇ ಇರೋಗೆ ನೋಡೋದು ಕಷ್ಟ. ಬಹಳಷ್ಟು ಕಾರಣಗಳಿದೆ, ಇದೇ ಕಾರಣ ಅಂತ ನಾವು ಒಂದು ಮುಖ್ಯವಾಗಿ ಹೇಳೋದು ಕಷ್ಟ. ಆದರೆ ಕೆಲವೊಬ್ಬರಲ್ಲಿ, ಅಂದರೆ ಯಾವಾಗ ಇದು ವಂಶವಾಗಿ ಬರುತ್ತದೆ, ವಂಶಿಕವಾಗಿ ಬರೋದು ಕಾಯಿಲೆ, ಅದು ಯಾವಾಗ ಅಂತಂದರೆ ಯಾರಲ್ಲಿ ಯಾರ ಅನುವಂಶಿಕವಾಗಿ ಬರೋ ಕೆಲವೊಂದು ಅಂಶಗಳಿದೆ, ಯಾರ ತಾಯಿ, ಅಕ್ಕ, ತಂಗಿ ಇಂಥವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಅದರ ಜೊತೆಗೆ ಅಂಡಾಶಯದ ಕ್ಯಾನ್ಸರ್ ಇದ್ದಾಗ ಅಂಥವರಲ್ಲಿ ಈ ಒಂದು ಕ್ಯಾನ್ಸರ್ ಬರುವ ಸಂಭವ ಹೆಚ್ಚು. ಅದು ಯಾಕಂತಂದರೆ ಒಂದು ಬ್ರಾಕಾ ಅಂತ ಒಂದು ಜೀನ್ ಇದೆ, BRCA ಅಂತ ಒಂದು ಜೀನ್ ಮ್ಯೂಟೇಷನ್ ಆಗಿರುತ್ತೆ. ಆ ಒಂದು ಜೀನಿನ ತೊಂದರೆಯಿಂದ ಆ ಕ್ಯಾನ್ಸರ್ ಅಂಶ ತಾಯಿಯಿಂದ ಮಕ್ಕಳಿಗೆ ಹರಡುವ ಸಂಭವತೆ ಹೆಚ್ಚು. ಅಂಥವರಲ್ಲಿ ನಾವು ಇದನ್ನು ತಡೆಯೋದಕ್ಕೆ ಭಾಳಷ್ಟು ಕ್ರಮಗಳನ್ನ ಕೈಗೊಳ್ಬೋದು. ಅದು ಏನಂದರೆ, ಈ ಒಂದು ಹಿಸ್ಟ್ರಿ ಇದ್ದಾಗ, ಅಂದರೆ ತಾಯಿ, ಅಕ್ಕ, ತಂಗಿ ಅಂಥವ್ರಲ್ಲಿದ್ದಾಗ ನಾವು ಅವರಿಗೆ ಒಂದು ಪರೀಕ್ಷೆ ಮಾಡ್ತೀವಿ, ಈ ಜೀನ್ ತೊಂದರೆ ಇದೆಯಾ ಅಂತ. ಈ ಜೀನ್ ತೊಂದರೆ ಇದ್ದಾಗ ಅಂಥವ್ರಲ್ಲಿಂದ ನಾವು ತುಂಬ ನಿಗಾ ಇಟ್ಟು ಪರೀಕ್ಷೆಗಳನ್ನ ಮಾಡ್ತಾ ಇರ್ತೀವಿ, ನಿಯಮಿತವಾಗಿ ಪರೀಕ್ಷೆಗಳನ್ನ ಮಾಡ್ತಿರ್ತೀವಿ. ಗಂಟೆ ಏನಾದರೂ ಇದ್ದರೆ ತಕ್ಷಣ ಪರೀಕ್ಷೆಗಳು ಪಡಿಸಿ ಅವ್ರನ್ನ ನಾವು ಚಿಕಿತ್ಸೆ ನೀಡ್ತೀವಿ. ಅಥವಾ ಕೆಲವೊಬ್ಬರಲ್ಲಿ ನಾವು ಗಡ್ಡೆ ಬರೋಕ್ಕಿಂತ ಮುಂಚೆನೇ ನಾವು ಅವ್ರಿಗೆ ಬರೋ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕ್ಯಾನ್ಸರ್ ಇಲ್ಲದೆ ಸಹಿತ ಸ್ತನ ಛೇದನವನ್ನು ಕೈಗೊಳ್ತೇವೆ. ಸರ್, ಇನ್ನೊಂದು ಚಿಕ್ಕ ಪ್ರಶ್ನೆ ರೀ. ಹಾಂ ಸರ್. ಸರ್, ಅದು ಪುರುಷರಿಗಿಂತ ಸ್ತ್ರೀಯರಲ್ಲೇ ಜಾಸ್ತಿ ಅಂತ ನಿಜ ಸರ್? ಇದು ಪುರುಷರಲ್ಲೂ ಸಹ ಬರಬಹುದು, ಪುರುಷರಲ್ಲೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಂಭವತೆ ಇರುತ್ತೆ, ಆದರೆ ಮಹಿಳೆಯರಲ್ಲಿ ಹೆಚ್ಚು, ಸ್ತ್ರೀಯರಲ್ಲಿ ಜಾಸ್ತಿ. ಧನ್ಯವಾದಗಳು ಸರ್. ನೆಕ್ಸ್ಟ್ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ಹಲೋ, ತಾಂತ್ರಿಕ ದೋಷ ಇದೆ. ಹಲೋ ಕೇಳುಗರೆ, ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಕುಮಾರ್ ಸಿ ಜಿ ಅವರಿದ್ದಾರೆ. ಡಾಕ್ಟ್ರೆ, ಈ ಸ್ತನ ಕ್ಯಾನ್ಸರ್ ಬಗ್ಗೆ ಇರತಕ್ಕಂಥ ಈಗೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ಹಲೋ, ಯಾರು ಮಾತಾಡೋದು? ಹಲೋ, ಹಲೋ, ಹಲೋ, ಹಲೋ, ಹಲೋ, ಹಲೋ, ಹಲೋ, ಹಲೋ, ಹಾಂ ಹೇಳ್ರಿ, ಯಾರು ಮಾತಾಡೋದು? ಐನಾಪುರ ಮುರಿಗಪ್ಪ ಮನೆಗ ಮಾತಾಡೋದು ರೀ ಸರ್. ತಮ್ಮ ಹೆಸರು ರೀ? ಐನಾಪುರ ಮುರಿಗಪ್ಪ ಮಲಗಾವ ರೀ ಸರ್. ತಮ್ಮ ರೇಡಿಯೋ ಸೆಟ್ ಅನ್ನು ಸ್ವಲ್ಪ ದೂರ ಇಡ್ರಿ. ದೂರ ಇಡ್ರಿ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ, ನೇರ ಪ್ರಶ್ನೆ ಕೇಳಿ. ಕೇಳಿ ಸರ್. ಹಲೋ, ತಾಂತ್ರಿಕ ದೋಷದಿಂದ ಅವರ ಕರೆಯನ್ನು ನಾವು ತಗೊಳಕ್ ಆಗ್ತಾ ಇಲ್ಲ, ಬೇರೆ ಕರೆ ನೋಡೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ ಸರ್? ಹೆಸರು ಬೇಡ, ಊರು ಬೇಡ, ಒಂದು ಸಮಸ್ಯೆ ಸರ್. ಹಾಂ ಹೇಳ್ರಿ, ಹೇಳ್ರಿ. ನಮ್ಗೆ ಬೇಕಾದವರು ಈಗ ರೀಸೆಂಟ್ ಆಗಿ 2 ತಿಂಗಳು ಆಯ್ತು ಸರ್, ಅವರು ಒಂದು ಪ್ರಶ್ನೆ, ಅದು ಕ್ಯಾನ್ಸರ್ ಅಲ್ಲ ಸರ್, ಬೇರೆ ಗಡ್ಡೆ. ಓಕೆ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಕೊಡಿ ಸರ್, ಕೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ದು ಒಬ್ರು ಬೇಕಾದವ್ರಿಗೆ ಈ ಒಂದು 2 ತಿಂಗಳ ಮುಂಚೆ ಸರ್ ಬೆಂಗಳೂರಲ್ಲಿ ಮಾಡಿದ್ವಿ ಅದು ಒಂದು ಸಿಹಿ ಇಲ್ಲ ಅಂದ್ರೆ ಕ್ಯಾನ್ಸರ್ ಏನಿಲ್ಲ, ಅದರ್ಸ್ ಗಡ್ಡೆ ಅಂತಾರಲ್ಲ ಅದು ಬಂತು. ಅದು ಕ್ಯಾನ್ಸರ್ ಇಲ್ಲ ಅಂದ್ರೆ ನಮ್ಗೆ ಖುಷಿ ಆಯ್ತು. ಬಟ್ ಅದು ಬ್ರಷ್ಟೇನೆ ಸ್ವಲ್ಪ ತೆಗಿಬೇಕಂತ ಹೇಳಿದ್ರು, ತೆಗೆಸ್ಬಿಡ್ತು. ಅದಕ್ಕೇನಾದ್ರು ಮತ್ತೆ ಸರ್ಜರಿ ಮಾಡೋಕೇನ ಸಾಧ್ಯ ಮಾಡಬಹುದು ಸರ್? ಸ್ತನಛೇದನ ನಂತರ ಸ್ತನವನ್ನು ತೆಗೆದ ಮೇಲೆ ಬ್ರೆಸ್ಟ್ ಮ್ಯಾಸ್ಟೆಕ್ಟಮಿ ಆದ್ಮೇಲೂ ಸಹಿತ ಮತ್ತೆ ಬ್ರೆಸ್ಟ್ನ ಮಾಡಲು ಸಾಧ್ಯ? ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ದೇಹದ ಬೇರೆ ಅಂಗಾಂಶಗಳನ್ನ ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ಮಾಡ್ತಾರೆ, ಮತ್ತೆ ಸ್ತನವನ್ನು ಮರುರೂಪಿಸಲು ಸಹ ಸಾಧ್ಯ? ನೀವು ಹತ್ತಿರದಲ್ಲಿ ಯಾವ್ದಾದ್ರು ಪ್ಲಾಸ್ಟಿಕ್ ಸರ್ಜರಿ ಡಾಕ್ಟರ್ನ ತೋರಿಸೋದ್ರಿಂದ ಅವ್ರು ಮಾಡಿಕೊಡ್ತಾರೆ ಸರ್. ಸರ್ ಅದ್ರ ಸ್ಪೆಷಲಿಸ್ಟ್ ಎಲ್ಲಾದ್ರು ಸಿಗ್ತಾರಾ? ಬೆಂಗಳೂರು ಇಲ್ಲ ಬೆಂಬೈ ಇಲ್ಲ ಹುಬ್ಬಳ್ಳಿ ಧಾರವಾಡ ಐತೆ ಸರ್ ಸ್ಪೆಷಾಲಿಟಿ? ಎಸ್ ಡಿ ಎಂ ಅಲ್ಲಿ ಇದೆ ಸರ್. ಇದೇನಾ ಸರ್? ಹೌದು ಸರ್ ಇದೆ ಸರ್. ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ನಾನು. ಧನ್ಯವಾದ ಸರ್. ಕೇಳಿದ್ರೆ ನಮ್ಮ ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ 244-3415 244-3415 244-3416. ಇನ್ನೊಂದು ಕರೆ ಇದೆ. ಹಲೋ, ಹೇಳ್ರಿ, ಯಾರು ಮಾತಾಡೋದು? ಕುಮಾರ್ ಅಗ್ನಿ ಅವರ. ನಮಸ್ಕಾರ ರೀ, ಯಾರು ಮಾತಾಡೋದು? ನಮಸ್ತೆ, ನಾವು ಇಡಪಚ್ಚಪ್ಪಕಟ್ಟೆ ಸೋಶಿಯಲ್ ವರ್ಕರ್ ಬ್ಲೈಂಡ್ ಪರ್ಸನ್ ಗದಗ ಡಿಸ್ಟ್ರಿಕ್ಟ್ ಮಾತಾಡ್ತೇನೆ. ತುಂಬಾ ಸಂತೋಷ ರೀ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ಎಲ್ಲ ಬಿಟ್ಟು ತನುಗೆ ಯಾಕೆ ಕ್ಯಾನ್ಸರ್ ಅಲ್ಲಿ ಯಾಕೆ ಬರ್ತೈತಿ ಅಂತ? ದೇಹದಲ್ಲಿ ಎಲ್ಲ ಬೇಕಾದ್ರೂ ಕ್ಯಾನ್ಸರ್ ಬರ್ಬೋದು ಸರ್, ಸ್ತನ ಅಂತಲ್ಲ, ದೇಹದಲ್ಲಿ ಯಾವ ಭಾಗಕ್ಕಾದ್ರೂ ಕ್ಯಾನ್ಸರ್ ಆಗ್ಬೋದು. ಇಲ್ಲ ಸರ್, ಕೂಸಿಗೆ ನಾವು ಹಾಲನ್ನ ಹೆಚ್ಚಾಗಿ ಕೊಡೋದ್ರಿಂದ ನಾವು ಬ್ರೆಸ್ಟ್ ಕ್ಯಾನ್ಸರ್ ಆಗುವಂತ ಸಂಭವನ ಇನ್ನು ಕಡಿಮೆ ಮಾಡಬಹುದು. ಅಂದ್ರೆ ಮೊದಲೆಲ್ಲ ಆರು ತಿಂಗಳು, ಒಂದ್ ವರ್ಷ, ಎರಡು ವರ್ಷ ಹಾಲು ಕೊಡೋರು, ಅದು ಆಕ್ಚುಲಿ ಅದು ಯಾವಾಗ್ಲೂ ಉತ್ತಮ. ಆತರ ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಸಂಭವನ ತುಂಬಾ ಕಡಿಮೆ. ಇತ್ತೀಚೆಗೆ ಸರ್ ಕೂಸಿಗೇನು ಎಫೆಕ್ಟ್ ಆಗೋದಿಲ್ಲ ಸರ್. ನಮಸ್ಕಾರ ರೀ. ನಮಸ್ಕಾರ. ನಮಸ್ತೆ. ಹಲೋ ಹಲೋ ಹಲೋ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ ಸರ್? ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಸುಟ್ಟಟ್ಟಿಯಿಂದ ನಿಂಗೊಂಡ ಅಂತ ಮಾತಾಡಿದ್ರೆ. ನಿಂಗೊಂಡ ಅವರೇ, ತಮ್ಮ ಪ್ರಶ್ನೆ ನೇರವಾಗಿರ್ಲಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಒಂದು ಜನರಲ್ ಕ್ವೆಶನ್ ಸರ್. ಈಗ ಅರ್ಬುದ ರೋಗ ಆಗಿರುತ್ತೆ ಕೆಲವೊಬ್ಬರಿಗೆ, ಅವರು ಟ್ರೀಟ್ಮೆಂಟ್ ಆಲ್ರೆಡಿ ತಗೊಂಡಿರ್ತಾರೆ, ಗೆಡ್ಡೆ ಇರ್ಬೋದು, ರಕ್ತ ಕ್ಯಾನ್ಸರ್ ಇರ್ಬೋದು, ಅದನ್ನೆಲ್ಲ ತೆಗ್ಸಿರ್ತಾರೆ, ಆದ್ರೂ ಅವ್ರಿಗೆ ರೀಕರೆಂಟ್ ಆಗುತ್ತೆ, ಅದಕ್ಕೆ ರೀಸನ್ ಏನ್ ಸರ್? ಇದಕ್ಕೆ ಸಂಪೂರ್ಣ ಚಿಕಿತ್ಸೆ ಇಲ್ವಾ ಅಂತ. ಕೆಲವೊಂದ್ಸರಿ ಏನಾಗುತ್ತೆ ಸರ್ ಅಂತಂದ್ರೆ, ಕ್ಯಾನ್ಸರ್ ಕಣಗಳು ಕಣ್ಣಿಗೆ ಕಾಣೋದಿಲ್ಲ, ಅವರು ಟ್ರೀಟ್ಮೆಂಟ್ ತಗೊಳ್ಳೋ ಹೊತ್ತಿಗೆ ಅದು ಪೂರ್ತಿ ರಕ್ತದಲ್ಲಿ ಸೇರ್ಕೊಂಡ್ ಬಿಟ್ಟಿರುತ್ತೆ, ಅದು ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಆಲ್ರೆಡಿ ಕೂತಿರೋದ್ರಿಂದ ಕೆಲವೊಂದ್ಸರಿ ನಾವೆಲ್ಲ ಸರಿನು ನಾವು ಎಲ್ಲಾ ದೇಹದಲ್ಲಿರೋ ಎಲ್ಲಾ ಅಂಗಾಂಶಗಳನ್ನು ತೆಗೆಯೋದು ಕಷ್ಟ. ಹಾಗಾಗಿ ಕೀಮೊಥೆರಪಿ ಮೊದಲಿಗೆ ಹೋಲಿಸ್ಕೊಂಡಾಗ ಬಹಳಷ್ಟು ಎಫೆಕ್ಟಿವ್ ಆಗಿದೆ. ಈಗ ಕೀಮೊಥೆರಪಿ ಕೊಡೋದ್ರಿಂದ ಈ ಇದನ್ನ ತುಂಬಾ ಕಡಿಮೆ ಮಾಡಬಹುದು. ಆದರೆ ಕೆಲವೊಂದ್ಸರಿ ಅದು ಆಲ್ರೆಡಿ ಎಲ್ಲಿ ಕ್ಯಾನ್ಸರ್ ಬಂದಿರುತ್ತೆ ಆ ಭಾಗವನ್ನು ಬಿಟ್ಟು ಶರೀರದ ಬೇರೆ ಜಾಗದಲ್ಲಿ ಆಲ್ರೆಡಿ ಹೋಗಿ ಕೂತಿದ್ರೆ ಅದನ್ನು ತೆಗೆಯೋದು ಕಷ್ಟ ಆಗ್ತದೆ ಸರ್. ಆದರೆ ಆರಂಭಿಕ ಹಂತದಲ್ಲಿ ಬಂದಾಗ ನಾವು ಪೂರ್ತಿಯಾಗಿ ತೆಗೆದು ಅವ್ರನ್ನ ಗುಣಪಡಿಸಬಹುದು. ಮ್ಯಾಲಿಗ್ನೆಂಟ್ ಅಂತಾರೆ ಕ್ಯಾನ್ಸರ್. ಬೆನೈನ್ ಅಂದ್ರೆ ಸಾದಾ ಗೆಡ್ಡೆಗಳು, ಕೆಲವೊಂದ್ಸರಿ ಕೊಬ್ಬಿನ ಗೆಡ್ಡೆಗಳಿರುತ್ತೆ, ನರಗುಳ್ಳೆಗಳಿರುತ್ತೆ, ಅಂತವೆಲ್ಲ ಬೆನೈನ್ ಡಿಸೀಸ್. ಅಂದ್ರೆ ತೆಗೆಯೋದ್ರಿಂದ ಮತ್ತೆ ಬರೋ ಕ್ಯಾನ್ಸರ್ ಅಲ್ಲ, ಕೆಲವೊಬ್ಬರಿಗೆ ಚರ್ಮದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ, ಬೆನ್ನಲ್ಲಿರುತ್ತೆ, ನರಹುಳಿಗಳು ಅಂತ ಹೇಳ್ತಾರಲ್ಲ, ಅವೆಲ್ಲ ಬೆನೈನ್ ಗೆಡ್ಡೆಗಳು, ಅವೆಲ್ಲ ಕ್ಯಾನ್ಸರ್ ಆಗಿರೋದಿಲ್ಲ. ಕ್ಯಾನ್ಸರ್ ಅಂತಂದ್ರೆ ಅದು ದೊಡ್ಡದಾಗಿ ಬೆಳೀತಾ ಹೋಗ್ತದೆ, ಶೀಘ್ರವಾಗಿ ಬೆಳೀತದೆ, ಮತ್ತೆ ಶರೀರದಲ್ಲಿ ಬೇರೆ ಜಾಗಕ್ಕೂ ಸಹಿತ ಹೋಗ್ತದೆ, ಅದನ್ನ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ ಸರ್. ಇನ್ನೊಂದು ಕ್ವೆಶನ್, ಹೇಳಿ ಸರ್. ಇದು ರೇಡಿಯೋಥೆರಪಿ ಅಂತ ಕರೀತಾರಲ್ಲ ಸರ್, ಕೀಮೋಥೆರಪಿ ಆದ ನಂತರ ರೇಡಿಯೋಥೆರಪಿ ತಗೊಳ್ತಾರ ಅಂತ ಏನ್ ಸರ್, ಯಾವ ತರ ಅಂತ? ಅದು ಕೆಲವೊಂದು ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ತರ ಕೊಡ್ತೀವಿ ಸರ್. ಕೆಲವೊಂದ್ಸರಿ ನಾವು ಕೀಮೋಥೆರಪಿ ಕೊಟ್ಟು ಆಪರೇಷನ್ ಮಾಡಿ ರೇಡಿಯೋಥೆರಪಿ ಕೊಡ್ತೀವಿ, ಕೆಲವೊಂದ್ಸರಿ ರೇಡಿಯೋಥೆರಪಿ ಕೊಟ್ಟು ಸಹಿತ ಕೀಮೋಥೆರಪಿ ಕೊಟ್ಟು ಆಪರೇಷನ್ ಮಾಡ್ತೀವಿ. ಅದು ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ತರ ಇರುತ್ತೆ, ಎಲ್ಲವಕ್ಕೂ ಹೀಗೆ ಮಾಡ್ಬೇಕಂತ ಇಲ್ಲ ಸರ್. ಬಟ್ ನಾವು ಕೇಳ್ಪಟ್ಟಿದೀವಿ ಸರ್, ಕೀಮೋಥೆರಪಿಗೆ ತುಂಬಾ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದರಿಂದ ತುಂಬಾ ತೊಂದರೆಗಳಾಗ್ತವೆ ಅಂತ ಆತರ ಕೇಳಿದ್ದೀವಿ. ಅದೇ ಸರ್, ಅದು ಜನಗಳಲ್ಲಿರುವ ಒಂದು ಮಿಸ್ಕನ್ಸೆಪ್ಷನ್. ಮೊದಲೆಲ್ಲ ಆಗ ಆಗ್ತಿತ್ತು, ನೀವು ಟಿವಿಯಲ್ಲಿ ನೋಡ್ತೀರಾ, ಟಿವಿ ನೋಡಿ ಕೂದುದಿರುತ್ತೆ, ವಾಂತಿ ಆಗ್ತದೆ, ಕೀಮೋಥೆರಪಿ ತಗೊಳ್ಳೋದ್ರಿಂದ ತೊಂದರೆ ಆಗ್ತದೆ, ನಾವು ತಗೊಳ್ಳೋದೇ ಬೇಡ, ಗಡ್ಡೆ ತೆಗೆದ ತಕ್ಷಣ ಟ್ರೀಟ್ಮೆಂಟ್ ಮುಗೀತು ಅಂತ ಹೊರಟೋಗ್ತಾರೆ, ಅದು ತಪ್ಪು ಸರ್. ಇತ್ತೀಚೆಗೆ ಬಂದಿರೋ ಎಲ್ಲ ಇವಾಗ ಸಣ್ಣ ಮೊಬೈಲಿಂದ ಸಹಿತ ಅಡ್ವಾನ್ಸ್ಮೆಂಟ್ ಆಗಿದೆ, ನೋಕೆ ಮೊಬೈಲಿಂದ ಈಗ ಆಲ್ರೆಡಿ ಐಫೋನ್ ಬಂದಿದೆ, ಅಂದ್ರೆ ಈ ತರ ದೊಡ್ಡ ದೊಡ್ಡ ಮೊಬೈಲ್ ಆ ತರ ಎಲ್ಲದರಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಅಡ್ವಾನ್ಸ್ಮೆಂಟ್ ಆಗಿದೆ, ಕೀಮೋಥೆರಪಿಲ್ ಸಹಿತ ಆಗಿದೆ, ಎಲ್ಲ ಸೈಡ್ ಎಫೆಕ್ಟ್ ಸಹಿತ ಕಡಿಮೆ ಆಗಿದೆ ಸರ್. ಓಕೆ, ನಮಸ್ಕಾರ ರೀ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಹಲೋ ತಮ್ಮ ರೇಡಿಯೋ ಸೆಟ್ ಅನ್ನ ದೂರ ಇಡ್ರಿ. ಹೇಳ್ರಿ, ಯಾರು ಮಾತಾಡೋದು? ಸರ್, ದೊಡ್ಡಮನಿ ಅಂತ. ಸರ್, ದೊಡ್ಡಮನಿ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ ಸಂಕ್ಷಿಪ್ತವಾಗಿ. ನಮ್ಮ ಒಂದು ಮಗಳಿಗೆ ಇದು ಆಗಿತ್ತು ಸರ್, ಸಣ್ಣ ಸಣ್ಣ ಚಿಕ್ಕದೊಂದು ಬಬಲ್ಸ್ ಆಗಿದ್ವು ಅಂತ ಸರ್. 9th December ಚೆಕ್ ಮಾಡಿಸಿದ್ರು ನಿಮ್ಮಲ್ಲೇ. ಓಕೆ. ಆದ್ರೆ ಅವರು ಡಾಕ್ಟರ್ ಸವಿತಾ ಬಾಲಾಜಿ ಏನ ಅಂತ ಇತ್ತು ಸರ್, ಇವರು ಆ 3 ತಿಂಗಳು ಟೈಮ್ ಹೇಳ್ಯಾರ, 3 ತಿಂಗಳ ನಂತರ ಬರ್ರಿ ಅಂತಂದು. ರೇಡಿಯೋ ಸೆಟ್ ದೂರ ಇಡಿ ಸ್ವಲ್ಪ ತಾವು. ನೀವು ವಿವರವಾಗಿ ಹೇಳೋ ತನಕ ನಾನು ಅದು ಏನ್ ತೊಂದರೆ ಅಂತ ಹೇಳೋದು ಕಷ್ಟ ಸರ್. ನೀವು ವಿವರವಾಗಿ ಅವ್ರಿಗೆ ಏನಾಗಿದೆ ಅಂತ ಹೇಳೋ ತನಕ ಒಂದ್ಸಲ ಬಂದ ಅವ್ರನ್ನ ಕಾಣ್ರಿ, ಅದು ಏನಂತ ಗೊತ್ತಾಗುತ್ತೆ. SDM ಹಾಸ್ಪಿಟಲ್ ಬನ್ನಿ, ನೀವು ಅವರನ್ನ ಭೇಟಿಯಾಗಿ. ಅವರು ಡಾಕ್ಟರ್ ನಿಮಗೆ ಮಂಗಳವಾರ ಮತ್ತೆ ಶುಕ್ರವಾರ ದಿನ ಸಿಗ್ತಾರೆ. ನಮಸ್ಕಾರ. ಹಲೋ ಹಲೋ ಹಲೋ ಹಾ, ಯಾರ್ರಿ ಮಾತಾಡೋದು? ನಾನು ಗಾಯತ್ರಿ ಚೌರ್ಗೌಡ ಅಂತ ಮಾತಾಡೋದು. ನಮಸ್ಕಾರ ರೀ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಸರ್, ಈಗ ನಾವು ಆಪರೇಷನ್ ಇಲ್ಲದನು ಅದರದ್ದು ಏನಾದರೂ ಕ್ಲಿಯರೆನ್ಸ್ ಮಾಡ್ಕೋಬಹುದಲ್ಲ ಫುಡ್ ಸಪ್ಲಿಮೆಂಟ್ ಮೂಲಕ? ಬ್ರೆಸ್ಟ್ ಕ್ಯಾನ್ಸರ್ ಮೇಡಮ್? ಬ್ರೆಸ್ಟ್ ಕ್ಯಾನ್ಸರ್, ಗರ್ಭಚಿಲ್ಲಿ ಕ್ಯಾನ್ಸರ್? ಇಲ್ಲ ಮೇಡಮ್, ಸಾಧ್ಯ ಇಲ್ಲ ಮೇಡಮ್. ಕೇವಲ ಬರೀ ನೀವು ಫುಡ್ ಇಂದ ಅಥವಾ ಡಯಟ್ ಇಂದ ಏನಾದರೂ ಮಾಡ್ತೀರಂದ್ರೆ ಕಷ್ಟ. ಅದು ಸರಿಯಾದ ಚಿಕಿತ್ಸೆ ತಗೋಬೇಕಾಗ್ತದೆ. ಆ ಚಿಕಿತ್ಸೆಯಲ್ಲಿ ಸರ್ಜರಿ, ಕೆಲವೊಮ್ಮೆ ಕೀಮೋಥೆರಪಿ ಮತ್ತು ಕೆಲವೊಮ್ಮೆ ರೇಡಿಯೋಥೆರಪಿ ಸಹಿತ ಒಳಗೊಂಡಿರುತ್ತೆ. ಅದು ಇಲ್ಲಾರ್ದಂಗೆ ನಾವು ಪೂರ್ತಿಯಾಗಿ ಕ್ಯಾನ್ಸರ್ ತೆಗೆಯೋದು ನಮ್ಮ ಇಂಗ್ಲೀಷ್ ಮೆಡಿಸಿನ್ ಪ್ರಕಾರ ನೋಡಿದಾಗ ಕಷ್ಟ. ಆಯ್ತು ಸರ್. ಒಬ್ಬರಿಗೆ ಅದು ಗರ್ಭಚಿಲ್ಲಿ ಕ್ಯಾನ್ಸರ್ ಆಗಿತ್ತು, ಅದು ಆಪರೇಷನ್ ಆದ್ಮೇಲೆ ಅದು ಬಾವು ಬರ್ತಾ ಇದೆ ಸರ್. ಎಲ್ಲಿ ಬಾವು ಬರ್ತಿದೆ ಅಮ್ಮ? ಅದು ಗರ್ಭಚಿಲ್ಲನೇ ಬಾವು ಬರ್ತಾ ಇದೆ. ಗರ್ಭಚಿಲ್ಲದಲ್ಲ? ಹೌದು ಸರ್. ಒಂದ್ಸಾರಿ ನೀವು ಆಸ್ಪತ್ರೆಗೆ ಬಂದು ತೋರಿಸ್ಕೋಬೇಕಮ್ಮ. ನೀವು ಆಗ ಹೇಳಿದ್ರೆ ತಿಳಿಯೋದು ಕಷ್ಟ. ಒಂದ್ಸಾರಿ ಬಂದು ತೋರಿಸ್ಕೊಂಡಾಗ ನೀವು ಪರೀಕ್ಷೆ ಮಾಡಿ ನಾವು ಏನಂತ ತೊಂದರೆ ಅಂತ ಹೇಳ್ತೀವಿ. ಗಾಯತ್ರಿ ಅವರೇ, SDM ಹಾಸ್ಪಿಟ್ಲಿಗೆ ಬನ್ನಿ, ಅಲ್ಲಿ ಡಾಕ್ಟರ್ ಇರ್ತಾರೆ, ಭೇಟಿಯಾಗಿ ಬೇರೆ ಕಡೆ ನೋಡೋಣ. ನಮಸ್ಕಾರ. ಹಲೋ ಹಲೋ ಹಲೋ, ಹಲೋ ಹಲೋ, ಯಾರ್ರೀ ಮಾತಾಡೋದು? ಡಾಕ್ಟ್ರೆ, ಈಗ ಸ್ತನಛೇದನ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ರೋಗಿಗಳಿಗೆ ಅಗತ್ಯವಿಲ್ಲ ಅಲ್ವಾ? ಹೌದು, ಮೊದಲೆಲ್ಲರಿಗೂ ಕೈಗೊಳ್ತಾ ಇದ್ರು. ಮೊದಲೆಲ್ಲ ಏನಂತ ತಿಳ್ಕೊತಿದ್ರು ಅಂತಂದ್ರೆ, ಸ್ತನದಲ್ಲಿ ಗಡ್ಡೆ ಇದ್ದಾಗ ನಾವು ಪೂರ್ತಿಯಾಗಿ ಸ್ತನವನ್ನು ತೆಗೆಯೋದ್ರಿಂದ ನಾವು ಚಿಕಿತ್ಸೆ ನೀಡಬಹುದು ಅಂತ ಅನ್ಕೋತಿದ್ರು. ಅದು ಸತ್ಯ, ಅದು ಮಾಡೋದ್ರಿಂದ ಕ್ಯಾನ್ಸರ್ನ ಗುಣಪಡಿಸ್ಬೋದು. ಆದರೆ ಸ್ತನದಲ್ಲಿರುವ ಸಣ್ಣ ಗಡ್ಡೆಗೋಸ್ಕರ ಪೂರ್ತಿ ಸ್ತನವನ್ನು ತೆಗೆಯೋದು ಎಷ್ಟು ಸತ್ಯ? ಯಾಕೆಂತಂದರೆ ಅದರಿಂದ ಮಾನಸಿಕವಾಗಿ ಮಹಿಳೆಯರು ತುಂಬ ಕೂಗ್ತಾರೆ. ಹಾಗಾಗಿ ನಾವು ಸ್ತನಗಳನ್ನು ಉಳಿಸೂ ಸಹಿತ ಗಡ್ಡೆಗಳನ್ನು ತೆಗೆದು ಚಿಕಿತ್ಸೆ ಕೊಡೋದಾದರೆ ಅದು ಮಾಡಬಹುದು. ಅದು ಮತ್ತು ಸ್ತನಛೇದನ ಎರಡರಂದು ಒಂದೇ ಫಲಿತಾಂಶ ಮಾಡೋದ್ರಿಂದ, ಪೂರ್ತಿಯಾಗಿ ಗುಣಪಡಿಸೋದ್ರಿಂದ ಎಲ್ಲರಿಗೂ ಸ್ತನಛೇದನ ಅವಶ್ಯಕತೆ ಇರೋದಿಲ್ಲ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ಚಿದಾನಂದ ಅವರೇ ಮಾತಾಡಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ ಸಂಕ್ಷಿಪ್ತವಾಗಿ. ಡಾಕ್ಟರ್ ಹತ್ರ ಪ್ರಶ್ನೆ ಇಲ್ಲ, ನಮ್ದು ಹೋದ ವಾರ 31ನೇ ತಾರೀಕು ನಡೆಸಿರತಕ್ಕಂತ SDM ಕಾರ್ಯಕ್ರಮದಲ್ಲಿ. ಚಿದಾನಂದ ಅವರೇ, ಇವತ್ತು ನಾವು ಸ್ತನ ಕ್ಯಾನ್ಸರ್ ಕುರಿತು ಮಾತನಾಡ್ತಾ ಇದೀವಿ. ಮೊದಲು ಕೇಳುಗರಿಗೆ ನೀವು ಅವಕಾಶ ಮಾಡಿಕೊಡಿ, ಆನಂತರ ನೀವು ಕರೆ ಮಾಡಬಹುದು, ಪತ್ರ ಮುಖಾಂತರ ತಿಳಿಸಬಹುದು ಅಥವಾ ಭೇಟಿ ನೀಡಿ. ಹಲೋ ಡಾಕ್ಟ್ರೆ, ಈಗ ಸ್ತನ ಛೇದನಕ್ಕೆ ಹೋಲಿಸಿದ್ರೆ ಸ್ತನ ಸಂರಕ್ಷಣೆಯ ಅನುಕೂಲಕರ ಅಂಶಗಳೇನು? ಸ್ತನಛೇದನಕ್ಕೆ ಹೋಲಿಸಿದಾಗ ನಾನು ಆಗಲೇ ಮಾತಾಡಿದಾಗೆ, ಸ್ತನಛೇದನ ಬಿಟ್ಟು ನಾವು ಸ್ತನ ಸಂರಕ್ಷಣೆ ಮಾಡಿದಾಗ ನಾವು ಮೊದಲನೇದಾಗಿ ಕ್ಯಾನ್ಸರಿಂದ ಪೂರ್ತಿಯಾಗಿ ಗುಣ ಆಗ್ಬೋದು, ಅದರಿಂದ ಯಾವ ಚಿಂತೆ ಇರೋದಿಲ್ಲ. ಅದಾಗೆ ಸ್ತನದ ಗಾತ್ರ ಮತ್ತು ಆಕಾರವನ್ನು ಪೂರ್ತಿಯಾಗಿ ಉಳಿಸೋದ್ರಿಂದ ಮಹಿಳೆಯರಲ್ಲಿ ಅವರ ಒಂದು ಆತ್ಮವಿಶ್ವಾಸ ಅಥವಾ ಮಹಿಳಾ ಅಸ್ಮಿತ ಅಂತ ಹೇಳ್ತಾರೆ, ಅದನ್ನು ಉಳಿಸೋದಕ್ಕೆ ಸಾಧ್ಯ. ಅವರು ಎಲ್ಲರಂತೆ ಮೊದಲಿನಂತೆ ಬದುಕಲು ಸಾಧ್ಯ. ಅಂದರೆ ಮಾನಸಿಕವಾಗಿ ಅವ್ರು ಕುಗ್ಗೋದಿಲ್ಲ, ಮಾನಸಿಕವಾಗಿ ಸೌಂದರ್ಯಕ್ಕೂ ಧಕ್ಕೆ ಆಗೋದಿಲ್ಲ. ಓಕೆ, ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹಲೋ ಹಲೋ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ, ದೇಸಾಯಿ ಅವರೇ, ಡಾಕ್ಟರ್ ಇದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮನೆಯವ್ರಿ 20 ವರ್ಷದಿಂದ ಮದುವೆ ತರದಾಗ ಒಂದು ಗಂಟೆ ಆಗಿತ್ತು ರೀ, ಆಪರೇಷನ್ ಮಾಡಿಸಿವ್ರಿ. ಅದ ಈಗ ಮಾತಾಡ ಎಲ್ಲರೂ ಬ್ಯಾರೆ ಕಡೆ ಹಬ್ಬೈತೆ ಅಂತ ನೋಡ್ಬೇಕಂದ್ರೆ ಚೆಕ್ ಮಾಡಿಸ್ಬೇಕೇನ್ರಿ? ನಾವ ಸ್ವಯಂ ಪರೀಕ್ಷೆ ಮಾಡಿಸ್ಕೋಬೇಕು. ಇಪ್ಪತ್ತು ವರ್ಷದ ಹಿಂದೆ ತೆಗೆದಿದ್ದ ಗಡ್ಡೆ ಅಂತಂದರೆ ಅದು ಸಾಮಾನ್ಯ ಗಡ್ಡೆ ಇರುತ್ತೆ ಸರ್, ಅದು ಕ್ಯಾನ್ಸರ್ ಆಗಿರೋದಿಲ್ಲ. ಆದರೆ ಇವಾಗ ಏನಂತಂದರೆ 40 ವರ್ಷದ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳು ಸಹಿತ ಅವರು ಸ್ವಂತವಾಗಿ ಸ್ತನ ಪರೀಕ್ಷೆ ಮಾಡ್ಕೊಳ್ಳೋದು ಉತ್ತಮ. ಅಂದರೆ 3 ತಿಂಗಳಿಗಿಂತ 6 ತಿಂಗಳಿಗೆ ಒಂದ್ಸರಿ ಸ್ವಂತವಾಗಿ ಪರೀಕ್ಷೆ ಮಾಡ್ಕೋಬೇಕು. ಆಮೇಲೆ ವರ್ಷಕ್ಕೊಂದ್ಸರಿ ಏನಾದರೂ ಮ್ಯಾಮೋಗ್ರಫಿ ಅಂತ ಒಂದು ಎಕ್ಸ್ರೇ ಸಂಬಂಧದ ಪರೀಕ್ಷೆ ಮಾಡ್ತೀವಿ. ಅದು ಮಾಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಬಹುದು. ಅದು ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ, ಜಿಲ್ಲಾಸ್ಪತ್ರೆಗಳಾಗಿರ್ಬೋದು ಅಥವಾ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅಲ್ಲಿ ಮಾಡ್ತಾರೆ ಸರ್. ಕೆಎಂಸಿ ಮಾಡ್ತಾರೆ ಸರ್, ಎಸ್ ಡಿ ಎಂ ಅಲ್ಲೂ ಮಾಡ್ತಾರೆ, ಕೆಎಂಸಿ ಒಳಗೂ ಮಾಡ್ತಾರೆ ಸರ್. ಲೇಟ್ ಆಗ್ತದೆ ಪ್ರೊಸೆಸ್ ಸರ್? ಅದು ಕೆಎಂಸಿ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ನಮಸ್ಕಾರ ರೀ. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ಡಾಕ್ಟರ್ ಇದಾರೆ, ಮಾತಾಡಿ. ಯಾರು ಮಾತಾಡೋದು ಸರ್? ನಾನು ಗುಲ್ಬರ್ಗ ಜಿಲ್ಲೆ ಶಾಬಾದ್ ತಾಲೂಕು ತನಸ್ನಾಡಿ ಗ್ರಾಮದಿಂದ ಮಾತಾಡಿದ್ರಿ. ಮಾತಾಡ್ರಿ ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್ ಸಾಹೇಬ್ರಿಗೆ. ನಮಸ್ಕಾರ ಸರ್. ಸರ್, ಇದು ಈಗ ಕ್ಯಾನ್ಸರ್ದು ಆಪರೇಷನ್ ಆದ್ರೂ ಮತ್ತೆ ಪುನಃ ಆಗ್ತವೆ ಆಗ್ತಾವಿಲ್ಲ ಸರ್, ಇದಕ್ಕೇನು ಕಾರಣ? ಅದರ ಅರ್ಥ ಸರ್, ಕ್ಯಾನ್ಸರ್ ತುಂಬಾ ಮುಂದುವರಿದ ಹಂತದಲ್ಲಿರುತ್ತೆ. ಹಾಗಾಗಿ ಕ್ಯಾನ್ಸರ್ ಕೆಲವೊಬ್ಬರಿಗೆ, ಎಲ್ಲರಿಗೂ ಅಂತಲ್ಲ, ಅದು ಅಂತ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಮುಖ್ಯ. ಮೊದಲನೇ ಸ್ಟೇಜು ಅಥವಾ 2ನೇ ಸ್ಟೇಜಲ್ಲಿ ಇದ್ದಾಗ ಆ ಥರ ಆಗೋದು ಕಡಿಮೆ ಸರ್. ಯಾವಾಗ ಅದು 3ನೇ ಸ್ಟೇಜಲ್ಲಿರುತ್ತೆ ಅಥವಾ ಇನ್ನೂ ಮುಂದುವರೆದ ಹಂತದಲ್ಲಿರುತ್ತೆ, ಆಗ ನಾವು ಎಷ್ಟೇ ಚಿಕಿತ್ಸೆ ಕೊಟ್ಟರು ಸಹಿತ ಕೆಲವೊಬ್ಬರಿಗೆ ಕ್ಯಾನ್ಸರ್ ತಿರುಗಿ ಬರೋ ಸಂಭಾವನೆ ಇರುತ್ತೆ ಸರ್. ಇಲ್ಲ, ಈಗ ನಮ್ಮಲ್ಲಿ ಆಪರೇಷನ್ ಆಗಿದೆ, ಆದರೂ ಮತ್ತೆ ಅವ್ರಿಗೆ ಸ್ತನ ಕ್ಯಾನ್ಸರ್ ಮತ್ತೆ ಆಗಿದೆ, ಅದಕ್ಕೆ ಕೇಳಿದೆ ಸರ್. ಅದೇ ಸರ್, ನಾನು ಹೇಳಿದ ಹಾಗೆ ಅದು ಮುಂದುವರಿದ ಹಂತದಲ್ಲಿರುತ್ತೆ. ಆಗ ಗೆಡ್ಡೆ ತೆಗೆದ್ಮೇಲೂ ಸಹಿತ ಶರೀರದಲ್ಲಿ ಬೇರೆ ಜಾಗದಲ್ಲಿ ಕ್ಯಾನ್ಸರ್ ಕೋಶಗಳು ಹರಬಿರ್ಬೋದು, ಅದರಿಂದ ಕ್ಯಾನ್ಸರ್ ತಿರುಗಾ ಬರುವಂಥ ಸಂಭಾವನೆ ಇರುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಒಂದು ವಿನಂತಿ ಏನಂತಂದರೆ, ಆರಂಭಿಕ ಹಂತದಲ್ಲೇ ಬಂದು ತೋರಿಸ್ಕೊಳ್ಳೋದ್ರಿಂದ ನಾವು ಸಂಪೂರ್ಣವಾಗಿ ಅದನ್ನು ಗುಣಪಡಿಸ್ಬೋದು ಅಂತ. ಸರ್, ಇದು ಗರ್ಭಕೋಶ ತೆಗೆದಿರ್ತಾರಲ್ಲ ಹೆಣ್ಮಕ್ಳಿಗೆ, ಅವರಿಗೆ ಸ್ತನ ಕ್ಯಾನ್ಸರ್ ಆಗಂಗಿಲ್ಲ? ಹಾಗೇನಿಲ್ಲ ಸರ್, ಆ ಥರ ಏನಿಲ್ಲ, ಆಗಬಹುದು. ಕೇಳಿದ್ರೆ ಇಷ್ಟೊತ್ತು ತಾವು ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಕುರಿತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಪವನ್ ಕುಮಾರ್ ಸಿ ಜಿ ಅವರು. ಇಷ್ಟೊತ್ತು ನಮ್ಮ ಜೊತೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಇವರು ಎಸ್ ಡಿ ಎಂ ಹಾಸ್ಪಿಟಲಲ್ಲಿ ಮಂಗಳವಾರ ಮತ್ತು ಶುಕ್ರವಾರದಂದು ಲಭ್ಯ ಇರ್ತಾರೆ. ಆಸ್ಪತ್ರೆ ಯಾವುದೇ ವಿಚಾರಣೆಗೆ ತಾವು ಸಂಪರ್ಕಿಸಬೇಕಾದರೆ ದೂರವಾಣಿ ಸಂಖ್ಯೆ STD ಕೋಡ್ 0836-2477-77 2311-0000 7187-0000 ಈ ದೂರವಾಣಿ ಸಂಪರ್ಕಕ್ಕೆ ತಾವು ಕರೆ ಮಾಡಿ ಡಾಕ್ಟರನ್ನು ಸಂಪರ್ಕಿಸ್ಬೋದು. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ, ಸ್ತನ ಸಂರಕ್ಷಣೆಯ ನಂತರ ನೀಡಬೇಕಾದ ಕ್ಯಾನ್ಸರ್ ಚಿಕಿತ್ಸಾ ವಿಧಾನ ಯಾವುದು? ಮತ್ತೊಮ್ಮೆ ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ, ಸ್ತನ ಸಂರಕ್ಷಣೆಯ ನಂತರ ನೀಡಲೇಬೇಕಾದ ಕ್ಯಾನ್ಸರ್ ಚಿಕಿತ್ಸಾ ವಿಧಾನ ಯಾವುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸುವ ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ನಾವು ಪರಿಗಣಿಸ್ತೀವಿ. ಕಳೆದ ತಿಂಗಳು ಅಂದರೆ 24/12/2024 ಕೇಳಿದ ಪ್ರಶ್ನೆ, ಹರ್ನಿಯಾ ಕಾಯಿಲೆಗೆ ಕಾರಣಗಳು ಏನು? ಸರಿಯಾದ ಉತ್ತರ, ಅತಿಯಾದ ಬೊಜ್ಜು, ಅತಿಯಾದ ಕೆಮ್ಮು, ದಮ್ಮು, ಮಲಬದ್ಧತೆ, ಮೂತ್ರದ ತೊಂದರೆ, ಅತಿಯಾದ ತೂಕವನ್ನು ಎತ್ತುವುದು, ಶಸ್ತ್ರಚಿಕಿತ್ಸೆಯಾದವರಿಗೆ ಸರಿಯಾಗಿ ಕೂಡಿಕೊಳ್ಳದಿದ್ದರೆ, ಇವು ಹರ್ನಿಯಾ ಕಾಯಿಲೆಗೆ ಕಾರಣಗಳಾಗಿರ್ತವೆ. ಬಹುಮಾನವನ್ನು ಗಳಿಸಿದವರು ಶ್ರೀಮತಿ ಪಾರಮ್ಮ ಚನ್ನಪ್ಪ ಬೆಲ್ಲದವರು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದವರು, ದೊಡ್ಡ ದ್ಯಾಮವನಗುಡಿ ಓಣಿ ಹೊಸ ಕೋರ್ಟ್ ಹತ್ತಿರ ಇದ್ದಾರೆ. ತಮಗೆ ಈ ಬಹುಮಾನ ಒಂದು ವಾರದೊಳಗೆ ಬಂದು ತಲುಪುತ್ತೆ. ಮುಂದಿನ ಮಂಗಳವಾರ ವಿಷಯ ಏನಪ್ಪ ಅಂದರೆ, ತಲೆ ಸುತ್ತುವಿಕೆ ಕುರಿತು ನಾವು SDM ನೇರ ಫೋನಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತು ನಾವು ಮಾತಾಡ್ತಾ ಇದ್ದಾರೆ. ಈ ವಿಷಯ ಕುರಿತು ಡಾಕ್ಟರ್ ರಘುನಾಥ್ ಶಾನ್ಬಾಗ್ ಅವರು ಭಾಗವಹಿಸಿ ಇದಕ್ಕೆ ಉತ್ತರಿಸುತ್ತಾರೆ. ಡಾಕ್ಟರ್ ಪವನ್ ಕುಮಾರ್ ಸಿಜಿ ಅವರೇ, ಇಷ್ಟೊತ್ತು ತಾವು ಸ್ತನ ಕ್ಯಾನ್ಸರ್ನಲ್ಲಿ ಸ್ತನ ಸಂರಕ್ಷಣಾ ಶಸ್ತ್ರಚಿಕಿತ್ಸೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಒದಗಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕೇಳುಗರ ಸಮಸ್ಯೆಗಳನ್ನು ಉತ್ತರದ ರೂಪದಲ್ಲಿ ಅವರಿಗೆ ಬಗೆಹರಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್.